ಏನು ಕಬ್ಬಿನ ಬೆಳೆ ವಿಸ್ತೀರ್ಣ ಇತ್ತು ಅದಷ್ಟು ಅಡಿಕೆಗೆ ನಿಧಾನವಾಗಿ ಪರಿವರ್ತನೆಗೊಳ್ತಾ ಬಂತು. ತದನಂತರ ಭತ್ತಕ್ಕೂ ಸಹ ಕೀಟರೋಧ ಬಾಧೆ ಜಾಸ್ತಿ ಇದ್ದು ಮತ್ತೆ ಅದರಿಂದ ಆದಾಯನೂ ಹೆಚ್ಚು ಜಾಸ್ತಿ ಬರೋದಿಲ್ಲ, ರೇಟು ಬಹಳ ಕಡಿಮೆ ಅನ್ನೋ ಒಂದು ದೃಷ್ಟಿಯಲ್ಲಿ ರೈತರು ಕ್ರಮೇಣವಾಗಿ ವಾಣಿಜ್ಯ ಬೆಳೆಯಾದಂತ ನಮ್ಮ ಅಡಿಕೆಗೆ ತಿರುಕೊಳ್ತಾ ಬಂದ್ರು. ಅಂಡ್ ಇವಾಗಿನ ಪರಿಸ್ಥಿತಿಯಲ್ಲಿ ಒಂದು ಎಕರೆ ಅಡಿಕೆ ಇರುವಂತ ರೈತನ ಸಹ ಆರ್ಥಿಕವಾಗಿ ಚೆನ್ನಾಗಿ ಆದಾಯ ತಗೊಂಡು ಒಂದೊಳ್ಳೆ ಸುಖ ಜೀವನ ಸಹ ಅವರು ಮಾಡುವಂತ ಪರಿಸ್ಥಿತಿ ಇವಾಗಿದೆ. ಇವೆಲ್ಲ ಕಾರಣಗಳಿಂದ ಈಗ ಅಡಿಕೆ ನಿಧಾನವಾಗಿ ಭದ್ರಾವತಿಯಲ್ಲಿ ಹತ್ತತ್ರ ಒಂದು 23-24 ಸಾವಿರ ಹೆಕ್ಟೇರ್ ಇರುವಂತ 31 ಸಾವಿರ ನಮ್ಮ ಸಾಗುವಳಿ ವಿಸ್ತೀರ್ಣದಲ್ಲಿ ಭದ್ರಾವತಿ ತಾಲೂಕಿನಲ್ಲಿ 23-24 ಸಾವಿರ ಹೆಕ್ಟೇರ್ ಅಷ್ಟು ಅಡಿಕೆ ಈಗ ಅವಲಂಬಿತವಾಗಿದೆ. ತದನಂತರದಲ್ಲಿ 4-4.5 ಸಾವಿರ ಹೆಕ್ಟೇರ್ ಇವಾಗ ಭತ್ತ ಬಂದಿದೆ. ಇನ್ನು ಕಬ್ಬು ಮೆಕ್ಕೆಜೋಳ ಇವೆಲ್ಲ ಬಹಳ ಕಡಿಮೆ ಪ್ರಮಾಣದಲ್ಲಿ ವಿಸ್ತೀರ್ಣ ಇದೆ ಸರ್. ಈಗ ಸರ್ ಇವತ್ತಿನ ವಿಚಾರದಲ್ಲಿ ಏನಂದ್ರೆ ಅಡಿಕೆ ಬೇಸಾಯ ಕ್ರಮಗಳ ಬಗ್ಗೆ ಮಾತಾಡ್ತೀರಿ. ಅಡಿಕೆ ಅಂದ್ರೆ ಅದಕ್ಕೆ ಪೋಷಕಾಂಶಗಳು ಬೇಕೇ ಆಗಿರುತ್ತೆ, ಅದರ ನಿರ್ವಹಣೆ ಕೂಡ ಇದ್ದೇ ಇರುತ್ತೆ. ಆ ಒಂದು ಅಡಿಕೆ ಬೆಳೆಗೆ ಯಾವ ರೀತಿ ಪೋಷಕಾಂಶ ಇರಬೇಕು, ಯಾವ ರೀತಿ ರೈತ ಅದನ್ನ ನಿರ್ವಹಿಸಬೇಕು ಅನ್ನೋದನ್ನು ತಾವೇನು ಹೇಳ್ತೀರಿ ಸರ್? ಈಗ ಮುಖ್ಯವಾಗಿ ಯಾವುದೇ ಒಂದು ಬೆಳೆ ಆದ್ರು ಅಂದ್ರೆ ಸಮತೋಲನವಾದಂತ ಒಂದು ಪೋಷಕಾಂಶಗಳ ನಿರ್ವಹಣೆ ಬಹಳ ಮುಖ್ಯ. ಎಲ್ಲದಕ್ಕೂ ಒಂದು ರೆಕಮೆಂಡೆಡ್ ಡೋಸ್ ಆಫ್ ಫರ್ಟಿಲೈಸರ್ ಅಂತ ಇದೆ. ನಮ್ಮ ಭಾಗದಲ್ಲಿ ಈಗ ನೀರಾವರಿ ಮುಖ್ಯವಾಗಿ 80% ಏರಿಯಾ ಭದ್ರಾವತಿ ಜಾಗ ನೀರಾವರಿ ಇರೋದ್ರಿಂದ ಇಲ್ಲಿ ಪೋಷಕಾಂಶ ನಿರ್ವಹಣೆ ಬಹಳ ಪ್ರಾಮುಖ್ಯತೆ ಇದು ಒಂದು ಕೈಗೊಳ್ಳುತ್ತೆ. ಏನಕ್ಕೆ ನಮ್ಮ ರೈತರು ಇಲ್ಲಿ ನಾವು ನೋಡ್ದಂಗೆ ಪೋಷಕಾಂಶ ಈಗ ರಸಗೊಬ್ಬರಗಳು ಇವಾಗಿನ ದರದಲ್ಲಿ ಹೆಚ್ಚಿನ ದರದಲ್ಲಿ ಅಡಿಕೆ ತೋಟಕ್ಕೆ ಎಷ್ಟೇ ರಸಗೊಬ್ಬರ ಹಾಕ್ಲಿಕ್ಕೆ ರೈತರು ಹಿಂಜರಿಯಲ್ಲ. ಎಷ್ಟಾದ್ರು ಆಯ್ತು, ಎಷ್ಟು ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ತಗೊಂಡೋಗಿ ಸಮತೋಲನವಾಗಿ ಅಲ್ಲದೆ ಅಂದ್ರೆ ರೆಕಮೆಂಡೆಡ್ ಡೋಸ್ ಅನ್ನು ಬಿಟ್ಟು ಸುಮ್ಮನೆ ಏನೋ ಒಂದು ಗೊಬ್ಬರ ತಗೊಂಬಂದು ಹಾಕ್ಬೇಕು ಒಂದು ಎಕರೆ ಅನ್ನಕ್ಕಿಂತ ಇಲ್ಲಿ ಒಂದು ಗಿಡಕ್ಕೆ ಒಂದೊಂದ್ಸಲ 1/4 ಕೆಜಿಯಿಂದ 1 ಕೆಜಿಯಷ್ಟು NPK ಕಾಂಪ್ಲೆಕ್ಸ್ ಗೊಬ್ಬರಗಳನ್ನ ಹಾಕೋದು ನಾವು ನೋಡಿದೀವಿ. ನಮ್ಮ ಬೆಳೆಗೆ ಯಾವುದೇ ಆಗ್ಲಿ ಅಡಿಕೆಗೆ ಅಂತಿಲ್ಲ, ನಾವು ಬೆಳೆಯುವಂತ ಬೆಳೆಗೆ ರೆಕಮೆಂಡೆಡ್ ಡೋಸ್ ಆಫ್ ಫರ್ಟಿಲೈಸರ್ ಅಂತ ಇರುತ್ತೆ. ಅಂದ್ರೆ ಒಂದು ಸಮತೋಲನ ಪೋಷಕಾಂಶಗಳ ನಿರ್ವಹಣೆ ಒಂದು ಅಂಶ ಇರುತ್ತೆ. ಆ ದೃಷ್ಟಿಯಲ್ಲಿ ನಾವು ನೋಡೋದ್ರೆ ಅಡಿಕೆಗೆ ಬೇಕಾಗಿರುವಂತಹ ಅಷ್ಟು ಪೋಷಕಾಂಶಗಳನ್ನ ನಾವು ಸರಿಯಾದ ಸಮಯದಲ್ಲಿ ಟೈಮ್ ಪ್ರಕಾರ ನಾವು ಕೊಟ್ಟಿದ್ದೆ ಆದಲ್ಲಿ ನಮ್ಮ ಅವರೇಜ್ ಇಳುವರಿ ಏನ್ ಭದ್ರಾವತಿಯಲ್ಲಿ 60-65 ಕ್ವಿಂಟಲ್ ಹಸಿ ಅಡಿಕೆ ಒಂದು ಎಕರೆಗಿದೆ, ಅದನ್ನ ಮೀರಿ 75-80 ಕ್ವಿಂಟಲ್ ಹಸಿ ಅಡಿಕೆ ನಾವು ವರ್ಷಕ್ಕೆ ರೈತರು ಒಂದು ಎಕರೆಯಲ್ಲಿ ಖಂಡಿತವಾಗಿ ಪಡಿಬಹುದು. ಮುಖ್ಯವಾಗಿ ಇನ್ನೊಂದೇನಂತ ಹೇಳಿದ್ರೆ ರೈತರಲ್ಲಿ 2-3 ತರ ಒಂದು ಪದ್ಧತಿ ಇದೆ. ಒಂದು ಮಳೆಗಾಲ ಶುರು ಆಗಕ್ಕಿಂತ ಅಥವಾ ಮೊದಲನೇ ಕೊಯ್ಲಕ್ಕಿಂತ ಮುಂಚೆ ಒಂದು ಡೋಸ್ ಗೊಬ್ಬರವನ್ನು ಕೊಡ್ತಾರೆ. ಎರಡನೇದು ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಕೊಡ್ತಾರೆ. ಇದು ಒಂದ್ ಸ್ವಲ್ಪ ರೈತರು ಅಳವಡಿಸ್ಕೊಂತಿರೋ ಒಂದು ಪದ್ಧತಿ. ಇನ್ ಸ್ವಲ್ಪ ಜನ ರೈತರು ಹೆಂಗ್ ಕೊಡ್ತಾ ಇದಾರೆ ಗೊಬ್ಬರ ಅಂತ ಹೇಳಿದ್ರೆ ಜನವರಿ ಫೆಬ್ರವರಿಯಲ್ಲಿ ಒಂದು ಡೋಸ್ ಕೊಡ್ತಾರೆ, ಎರಡನೇ ಡೋಸ್ ಬಂದ್ಬಿಟ್ಟು ಜೂನ್ ಜುಲೈಯಲ್ಲಿ ಇದು ಕೊಡ್ತಾರೆ. ಇವೆರಡು ರೀತಿಯಲ್ಲಿ ರೈತರು ಇವಾಗ ಗೊಬ್ಬರವನ್ನು ಕೊಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಸ್ವಲ್ಪ ಆರ್ಥಿಕವಾಗಿ ಚೆನ್ನಾಗಿರುವಂತವರು ವರ್ಷಕ್ಕೆ ಒಂದ್ಸಲ ಅಥವಾ ಪ್ರತಿ 2 ವರ್ಷಕ್ಕೊಂದ್ಸಲ ಕುರಿ ಗೊಬ್ಬರ ಆಗಲಿ, ದನಿನ ಗೊಬ್ಬರ ಆಗಲಿ, ಅಥವಾ ಕೋಳಿ ಗೊಬ್ಬರ ಆಗಲಿ ಪ್ರತಿ ಮರಕ್ಕೆ ಒಂದು ಪುಟ್ಟಿಯಷ್ಟು ಇದನ್ನ ಕೊಡ್ಕೊಂಡು ಬರ್ತಾ ಇದ್ದಾರೆ. ಇದಿಷ್ಟು ರೈತರು ಈಗ ಜನರಲ್ ಆಗಿ ಮಾಡ್ಕೊಂಡು ಬರ್ತಾ ಇರುವಂತ ಒಂದು ಪದ್ಧತಿ. ನಾನು ಸ್ವಲ್ಪ ರೈತರನ್ನ ಕಾಂಟ್ಯಾಕ್ಟ್ ಮಾಡಿ ಒಂದು ಬೇರೆ ವಿಧಾನದಲ್ಲಿ ನಾವು ಟ್ರೈ ಮಾಡೋಣ ರಸಗೊಬ್ಬರಗಳನ್ನ, ಆದ್ರಿಂದ ನೋಡೋಣ ಇಳುವರಿ ಹೆಂಗೆ ಇಂಪ್ರೂವ್ ಆಗುತ್ತೆ, ಮರ ಗಿಡಗಳ ಆರೋಗ್ಯ ಹೇಗಿರುತ್ತೆ. ಅದೇ ರೀತಿ ನಾವು ಕೊಡುವಂತ ಗೊಬ್ಬರ ಮಣ್ಣಿನ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತೆ, ಅದನ್ನು ನೋಡಿಕೊಂಡು ನಾವು ಗೊಬ್ಬರವನ್ನ ನೀಡಬೇಕಾಗತ್ತೆ. ನಾನು ರಸಗೊಬ್ಬರದ ಬಗ್ಗೆ ಮಾತಾಡ್ತಾ ಇದ್ದಾಗ ಸೊ ಈ ಒಂದು ನಿಟ್ಟಿನಲ್ಲಿ ಅಡಿಕೆ ಈಗ 20 ವರ್ಷದ ಮೇಲ್ಗಡೆ ತೋಟದ ಬಗ್ಗೆ ನಾವು ಮಾತಾಡೋಣ. ಸಣ್ಣ ಈಗೇನು 8-10 ವರ್ಷದಿಂದ ತೋಟದಿಂದ ಒಂದು 15-18 ವರ್ಷ ಅಥವಾ 20 ವರ್ಷದ ತೋಟದವರೆಗೂ ವರ್ಷ ಪೂರ್ತಿ ಗಿಡದಲ್ಲಿ ಇಂಗಾರಗಳು ಬರ್ತದೆ. ಸೊ ಅವಾಗ ರೈತರು ಇಂಗಾರಗಳು ಕಂಟಿನ್ಯೂಸ್ ಆಗಿ ಬರ್ತಾ ಇದೆ, ಸ್ವಲ್ಪ ಇಂಗಾರ ಒಣಗ್ತಾ ಇದೆ, ಬಂದಿರೋ ಅಂತ ಇಂಗಾರ ಒಣಗ್ತಾ ಇದೆ ಅಂತ ಒಂದು ಸ್ವಲ್ಪ ಗಾಬರಿ ಪಡ್ಕೊಳ್ಳೋ ಅಂತ ಒಂದು ಇದಿರುತ್ತೆ. ಸೊ ಇಲ್ಲಿ ಏನಂತ ಹೇಳಿದ್ರೆ 20 ವರ್ಷದ ನಂತರ ತೋಟಗಳಲ್ಲಿ ಒಂದು ಮಾತಾಡುವ, 10-18-20 ವರ್ಷದ ತೋಟದ ಬಗ್ಗೆ ಒಂದ್ಸಲ ಮಾತಾಡುವ. ಮೊದಲನೇದಾಗಿ 20 ವರ್ಷದ ತೋಟದ ಮೇಲ್ಗಡೆ ವರ್ಷದ ತೋಟದ ಬಗ್ಗೆ ಹೇಳೋದಾದ್ರೆ ನಮಗೆ ಕೊಯ್ಲು ಶುರುವಾಗೋದು ಆಷಾಢ ನಂತರ. ಈಗ ಜುಲೈ 8 ಅಥವಾ ಆಗಸ್ಟ್ ಮೊದಲನೇ ವಾರದಿಂದ ಮೊದಲನೇ ಕೊಯ್ಲು ಶುರು ಆಗುತ್ತೆ. ಮೊದಲನೇ ಕೊಯ್ಲಾಗಿ 35-40 ದಿನ ಅಂತರದ ನಂತರ ಎರಡನೇ ಕೊಯ್ಲು, ಎರಡನೇ ಕೊಯ್ಲಾಗಿ ಮತ್ತೆ 35-40 ದಿನ ನಂತರ ಅಂದ್ರೆ ಸೆಪ್ಟೆಂಬರ್ 8 ಅಥವಾ ಅಕ್ಟೋಬರ್ ಅಲ್ಲಿ ಮೂರನೇ ಕೊಯ್ಲು ಬರುತ್ತೆ. ಇದಾದ್ರ ನಂತರ ಸ್ವಲ್ಪ ಏನಾದರೂ ಮಿಕ್ಕಿದ್ರೆ ಅಡಿಕೆ ಗೊನೆಗಳು ಡಿಸೆಂಬರ್ ಅಲ್ಲಿ ಒಂದು ನಾಲ್ಕನೇ ಕೊಯ್ಲು ಅನ್ನೋದು ಪದ್ಧತಿ ಹಿಂಗೆ ಹೋಗಿದೆ. ಇಲ್ಲಿ ಏನು ಅಂತ ಹೇಳಿದ್ರೆ, ನಮಗೆ 20 ವರ್ಷದ ಮೇಲ್ಗಡೆ ತೋಟದಲ್ಲಿ ನಾವು ನೋಡೋದಾದ್ರೆ ನಾಲ್ಕನೇ ಕೊಯ್ಲು ನಂತರ ಅಡಿಕೆ ತೋಟದಲ್ಲಿ ಎಲ್ಲೂ ನಮಗೆ ಇಂಗಾರಗಳು ಕಾಣಲ್ಲ, ಎಲ್ಲ ಗೊನೆಗಳು ಕುಯಿಸ್ಕೊಂಡಿರುತ್ತವೆ. ಯಾವಾಗ ಹೊಸ ಇಂಗಾರಗಳು ಬರಲಿಕ್ಕೆ ಶುರು ಆಗಬೇಕು, ಯಾವಾಗಿಂದ ಅದು ಡಿಸೆಂಬರ್ 8 ಅಥವಾ ಜನವರಿಯಿಂದ ಶುರು ಆಗುತ್ತೆ. ಸೊ ನಾವು ಅಲ್ಲಿ ಜನವರಿಯಿಂದ ಶುರು ಆಗುವಂತ ಇಂಗಾರಗಳು ನಮಗೆ ನೆಕ್ಸ್ಟ್ ಮೇ ಅಥವಾ ಜೂನ್ ಅಲ್ಲಿ ಏನ್ ಕಾಯಿ ಗೋಟಾಗಿ ಉದುರಿರ್ತಾವಲ್ಲ ಆರಿಸ್ತೀವಲ್ಲ, ಅದು ಮೊದಲು ಬಂದಂತ ಇಂಗಾರಗಳಿಂದ ಬೀಳುವಂತ ಗೋಟ್ಗಳು. ನಮಗೆ ಕುಯಿಲಿಗೆ ಬರುವಂತ ಮೊದಲನೇ ಕುಯಿಲಿಗೆ ಬರುವಂತ ಇಂಗಾರ ಜನವರಿ 8 ಅಥವಾ ಫೆಬ್ರವರಿ ತಿಂಗಳಿಂದ ಶುರುವಾಗಿ ನಮಗೆ ಆಗಸ್ಟ್ ಅಲ್ಲಿ ಕುಯಿಲಿಗೆ ಬರುವಂತದ್ದು. ಸೊ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಸ್ವಲ್ಪ ಜನ ರೈತರು ಏನ್ ಮಾಡ್ತಾ ಇದ್ದಾರೆ, ಜೂನ್ ಜುಲೈಯಲ್ಲಿ ಒಂದು ಗೊಬ್ಬರ ಕೊಡ್ತಾರೆ, ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಒಂದು ಕೊಡ್ತಾರೆ, ಸ್ವಲ್ಪ ಜನ ನಾನು ಅವಾಗಲೇ ಹೇಳಿದಂಗೆ ಜನವರಿ ಫೆಬ್ರವರಿಲಿ ಒಂದು ಕೊಡ್ತಾರೆ, ಇನ್ನೊಂದು ಜೂನ್ ಜುಲೈಯಲ್ಲಿ ಒಂದು ಕೊಡ್ತಾರೆ. ಅಡಿಕೆ ಪದ್ಧತಿ ನಾವು ಅಡಿಕೆ ತೋಟನ ಜನವರಿಯಿಂದ ಡಿಸೆಂಬರ್ ವರೆಗೂ ನೋಡೋದಾದ್ರೆ ಜನವರಿ 8 ಅಥವಾ ಫೆಬ್ರವರಿಯಲ್ಲಿ ಇಂಗಾರಗಳು ಬರ್ಲಿಕ್ಕೆ ಶುರು ಆಗುತ್ತೆ. ಮೊದಲನೇ ಕುಯಿಲು ಆಗಸ್ಟ್ ಅಲ್ಲಿ ಬರುತ್ತೆ, ನಾನು ಅವಾಗಲೇ ಹೇಳ್ದಂಗೆ ಸೆಪ್ಟೆಂಬರ್ ಅಲ್ಲಿ ಎರಡನೇ ಕುಯಿಲು ಬರುತ್ತೆ, ಅಕ್ಟೋಬರ್ ಅಂಡ್ ನವೆಂಬರ್ ಅಲ್ಲಿ ಮೂರನೇ ಕುಯಿಲು, ಡಿಸೆಂಬರ್ ಅಲ್ಲಿ ನಾಲ್ಕನೇ ಕುಯಿಲು ಲೆಕ್ಕ 35-40 ದಿನ ಗ್ಯಾಪ್ ಅಲ್ಲಿ ಕುಯ್ಯೋದಾದ್ರೆ. ಮೊದಲನೇ ಕುಯಿಲು ನಮಗೆ ಆಗಸ್ಟ್ ಅಲ್ಲಿ ಇರೋದ್ರಿಂದ ಜೂನ್ ಜುಲೈ ಅಲ್ಲಿ ಅಂತ ಕೊಡುವಂತ ಗೊಬ್ಬರ ಮೊದಲನೇ ಕುಯಿಲು ಮತ್ತೆ ಎರಡನೇ ಕುಯಿಲಿಗೆ ಬರುವಂತ ಇಂಗಾರಗಳಿಗೆ ಬಹಳ ಚೆನ್ನಾಗಿ ಉಪಯೋಗ ಆಗುತ್ತೆ, ಕಾಯಿಗಳು ದಪ್ಪ ಆಗುತ್ತೆ. ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಕೊಡುವಂತ ಗೊಬ್ಬರ ನಮಗೆ ಮೂರನೇ ಕುಯಿಲು ಮತ್ತೆ ನಾಲ್ಕನೇ ಕುಯಿಲಿಗೆ ಕೊಡುವಂತ ಬರೋ ಕುಯಿಲಿ ಆಗುವಂತ ಕೊನೆಗಳಿಗೆ ಚೆನ್ನಾಗಿ ಅನುಕೂಲ ಆಗುತ್ತೆ. ಇದು ಜೂನ್ ಮತ್ತೆ ಸೆಪ್ಟೆಂಬರ್ ಅಲ್ಲಿ ಕೊಡುವಂತ ರೈತರು ಈ ಒಂದು ಪದ್ಧತಿಯಲ್ಲಿ ಅನ್ವರ್ಸ್ಕೊಳ್ತಾರೆ. ಸ್ವಲ್ಪ ಜನ ಏನದು ಜನವರಿ ಫೆಬ್ರವರಿ ಮತ್ತೆ ಜೂನ್ ಜುಲೈಲಿ ಕೊಡ್ತಾರೆ ಅಂತ ಹೇಳಿದ್ರೆ, ಜನವರಿ ಫೆಬ್ರವರಿಯಲ್ಲಿ ಕೊಡೋ ಉದ್ದೇಶ ಬರುವಂತ ಇಂಗಾರಗಳು ಚೆನ್ನಾಗಿ ಬರಲಿ ಅಂತ, ಬರುವಂತ ಇಂಗಾರಗಳು ಚೆನ್ನಾಗಿ ಬರ್ತವೆ ಅಂತ ಜನವರಿ ಫೆಬ್ರವರಿಯಲ್ಲಿ ಕೊಡ್ತಾರೆ, ಅದು ಒಳ್ಳೇದೇನೆ. ಹಂಗೆ ಕೊಡ್ಕೊಂಡು ಬಂದಾಗ ಇಂಗಾರಗಳು ಚೆನ್ನಾಗಿ ಬರ್ತವೆ, ಗೊನೆಯಲ್ಲಿ ಕಾಯಿಗಳ ಸಂಖ್ಯೆ ಗುಳ್ ಸಂಖ್ಯೆ ಚೆನ್ನಾಗಿರುತ್ತೆ. ಜೂನ್ ಜುಲೈಯಲ್ಲಿ ಎರಡನೇ ಗೊಬ್ಬರ ಅದೇ ರೈತರು ಏನ್ ಕೊಡ್ತಾರೆ ಅವರಿಗೆ ಮೊದಲನೇ ಕುಯಿಲು ಮತ್ತೆ ಎರಡನೇ ಕುಯಿಲಿ ಬರುವಂತ ಇಂಗಾರಗಳು ಅವ್ರಿಗೆ ಚೆನ್ನಾಗಿ ಬರುತ್ತೆ, ಬಟ್ 3 ಮತ್ತು 4 ಕುಯಿಲಿಗೆ ಬರುವಂತ ಇಂಗಾರಗಳಿಗೆ ಪೋಷಕಾಂಶಗಳು ಇರಲ್ಲ. ರೈತರ ಮೈಂಡ್ ಅಲ್ಲಿ ಏನಿದೆ, ನಾನು ಜೂನ್ ಜುಲೈಯಲ್ಲಿ ಕೊಟ್ಟೆ ಅಂತ ಹೇಳಿದ್ರೆ 4 ಕುಯಿಲಿಗೆ ಬರುವಂತ ಇಂಗಾರಗಳು ಅಲ್ಲಿ ಕಾಯಿ ದಪ್ಪ ಆಗಿ ನಮಗೆ ಇಳುವರಿ ಚೆನ್ನಾಗಿ ಸಿಗತ್ತೆ ಅನ್ನೋದು ಒಂದು ಅನಿಸಿಕೆ. ಇಲ್ಲಿ ನಾವು ಸ್ವಲ್ಪ ಜನ ರೈತರ ಜೊತೆ ಇದನ್ನ ಚರ್ಚೆ ಮಾಡಿ ಸ್ವಲ್ಪ ಈ ಒಂದು ಕೊಡುವಂತ ರಸಗೊಬ್ಬರ ವಿಧಾನವನ್ನು ಬದಲಿಸ್ಕೊಳ್ಳೋಣ ಅಂತ ನಾವು ನೋಡಿದಾಗ, ಅದಕ್ಕೆ ಈಗ 2 ಸಲ ಕೊಡುವಂತ ಗೊಬ್ಬರ ವಾರ್ಷಿಕವಾಗಿ ಅದನ್ನ 3 ಸಲಕ್ಕೆ ನಾವು ಅದೇ ರೆಕಮೆಂಡೆಡ್ ಡೋಸ್ ಅಂತ ಏನ್ ಹೇಳ್ತೀವಿ, ಪೋಷಕಾಂಶ ನಮ್ದು ಸಮತೋಲನ ಪೋಷಕಾಂಶ ಏನಿದೆ ಅದನ್ನೇ 3 ಭಾಗವಾಗಿ ನಾವು ಡಿವೈಡ್ ಮಾಡ್ಕೊಂಡ್ವಿ. ಮೊದಲನೇದು ಜನವರಿ ಫೆಬ್ರವರಿಯಲ್ಲಿ ಈ ಟೈಮಲ್ಲಿ ನಮಗೆ ಯೂರಿಯಾ ಅಂಶ ಜಾಸ್ತಿ ಇರುವಂತ, ಯೂರಿಯಾ ಪೋಷಕಾಂಶ ಜಾಸ್ತಿ ಇರುವಂತ ಗೊಬ್ಬರ, ಈಗ ಉದಾಹರಣೆಗೆ 10-26-26 ಗೊಬ್ಬರ ಇದೆ, ಎಲ್ಲಾ ರೈತರಿಗೂ ಇದೊಂದು ರಸಗೊಬ್ಬರ ಚೆನ್ನಾಗಿಯೇ ಗೊತ್ತಿದೆ. ಅಡಿಕೆಗೆ ಯಥೇಚ್ಛವಾಗಿ ಈ ಒಂದು ಗೊಬ್ಬರ ಉಪಯೋಗಿಸ್ತಾರೆ. ಆ ದೃಷ್ಟಿಯಿಂದ ಇದನ್ನು ಉದಾಹರಣೆಯಾಗಿ ಇದನ್ನು ಹೇಳ್ತಾ ಇದ್ದೀನಿ. 10-26-26 ಗೊಬ್ಬರದಲ್ಲಿ 2 ಚೀಲ ತಗೊಂಡ್ರೆ 10-26-26 100 ಕೆಜಿ ಆಗತ್ತೆ. 100 ಕೆಜಿಯಲ್ಲಿ 10 ಕೆಜಿಯಷ್ಟು ಯೂರಿಯಾ ಅಂಶ ಇದೆ. ಯೂರಿಯಾ ಅಂತ ಹೇಳಿದ್ರೆ ಸಾರ್ವಜನಿಕ ಅಂಶ, ನಾವು ಯೂರಿಯಾ ಗೊಬ್ಬರ ಅಂತ ಏನ್ ಹೇಳ್ತೀವಿ, 46% ಏನು ಚೀಲದ ಮೇಲಿರುತ್ತೆ ಅದು ಸಾರ್ವಜನಿಕ ಅಂಶ. 10-26-26 2 ಚೀಲ ನಾವು ತಗೊಂಡಾಗ 100 ಕೆಜಿಯಲ್ಲಿ 10 ಕೆಜಿ ಸಾರ್ವಜನಿಕ ಅಂಶ ಇರುತ್ತೆ, 26 ಕೆಜಿ ಫಾಸ್ಫರಸ್ ಅಂಶ ಇರುತ್ತೆ, ಅಂದ್ರೆ ರಂಜಕ ಅಂತ ಹೇಳ್ತೀವಿ, ಇನ್ನ 26% ಪೊಟ್ಯಾಶ್ ಅಂಶ ಇರುತ್ತೆ. ನಮಗೆ ಜನವರಿ ಫೆಬ್ರವರಿಯಲ್ಲಿ ನಾವು ಪೋಷಕಾಂಶ ಕೊಡಬೇಕಾದ್ರೆ ಹೆಚ್ಚಿನವಾಗಿ ಸಾರಜನಕ ಅಂಶ ಇರುವಂತ ಗೊಬ್ಬರ ನೀಡಿದ್ದಲ್ಲಿ ಬರುವಂತ ಇಂಗಾರಗಳು ಚೆನ್ನಾಗಿ ಬರುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಸಾರಜನಕ ಅಂಶ ಕೊಟ್ಟಾಗ ಕಪ್ಪು ಹಸಿರಾಗಿ ಅಡಿಕೆ ಎಲೆಗಳು ಗರಿಗಳು ತಿರುಕೊಳ್ತವೆ. ಎಷ್ಟು ಕಪ್ಪು ಹಸಿರಾಗಿರುತ್ತೆ, ನಮ್ಮ ಸೂರ್ಯನ ಕಿರಣಗಳನ್ನು ಉಪಯೋಗಿಸ್ಕೊಂಡು ಕೊಡುವಂತ ನೀರನ್ನು ಉಪಯೋಗಿಸ್ಕೊಂಡು ಫೋಟೋಸಿಂಥಸಿಸ್ ಅಂತ ಒಂದು ಹೇಳ್ತೀವಿ ನಾವು. ಈ ಒಂದು ಕ್ರಿಯೆಯಲ್ಲಿ ಅಡಿಕೆ ಎಲೆಗಳಲ್ಲಿ ಅದಕ್ಕೆ ಬೇಕಾದಂಥ ಊಟ ಉತ್ಪಾದನೆ ಜಾಸ್ತಿ ಆಗುತ್ತೆ. ಹೆಚ್ಚಿನ ಊಟ ಉತ್ಪಾದನೆ ಜಾಸ್ತಿ ಆದಾಗ ಅದು ತನ್ನ ಮುಂದಿನ ಪೀಳಿಗೆ ಅಥವಾ ಮಕ್ಕಳಿಗೆ ಅಂತ ನಾವೇನು ಹೇಳ್ತೀವಿ, ಮುಂದಿನ ಪೀಳಿಗೆ ಅಂದರೆ ಅದು ಹಿಂಗಾರ, ಹಿಂಗಾರದಲ್ಲಿ ಬರುವಂಥ ಕಾಯಿಗಳು, ಅದಕ್ಕೆ ಯಥೇಚ್ಛವಾಗಿ ತನ್ನಲ್ಲಿ ಉತ್ಪಾದನೆ ಊಟ ಇದನ್ನು ಅಲ್ಲಿಗೆ ಕಳಿಸ್ಕೊಡತ್ತೆ. ಶೇಕಡ 50% ಜಾಸ್ತಿನೇ ಕಳಿಸ್ಕೊಡುತ್ತೆ. ಮಿಕ್ಕಿದ್ದಂಥ ಒಂದು ಅಂಶ 50% ಆಹಾರ ತನ್ನ ಏನು ಮರ ಇದಿರುತ್ತೆ ಅದ್ರ ಬೆಳವಣಿಗೆ ಮತ್ತು ಅದ್ರ ಒಂದು ಆರೋಗ್ಯದ ದೃಷ್ಟಿಯಿಂದ 50% ಅಷ್ಟು ಮಿಕ್ಕಿರ ಆಹಾರ ಇಟ್ಕೊಳ್ಳೋದು. ಸೊ ಇಲ್ಲಿ ನಾವೇನು ಅನ್ಕೊಬೇಕು ಅಂತೇಳಿದ್ರೆ, ಹಿಂಗಾರ ಬರೋಕ್ಕಿಂತ ಮುಂಚೆ ಅದಕ್ಕೆ ಬೇಕಾಗಿರುವಂಥ ಸಮತೋಲನ ಗೊಬ್ಬರ ನಾವು ಕೊಟ್ಟಿದ್ದಲ್ಲಿ ಒಳ್ಳೆ ಹಿಂಗಾರಗಳು ಬರುತ್ತೆ. ಹಿಂಗಾರಗಳು ನಮಗೆ ಮೇ ಜೂನ್ ವರೆಗೂ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ನಾವು ಈಗ ನಾನು ಅವಾಗಲೇ ಹೇಳ್ದಂಗೆ ಉದಾಹರಣೆಗೆ ಹೇಳ್ತಾ ಇರೋದು, 10-26 ಗೊಬ್ಬರ 2 ಚೀಲ ತೊಗೊಂಡು 1 ಚೀಲ ಯೂರಿಯಾ ತೊಗೊಂಡ್ರೆ ನಮಗೆ ಹತ್ತತ್ರ 150 kg ಆಗುತ್ತೆ. ಅಥವಾ 3 ಚೀಲ 10-26 ಗೊಬ್ಬರ ತೊಗೊಂಡು 1 ಚೀಲ ಯೂರಿಯಾ ತೊಗೊಂಡ್ರೆ 200 kg ಅಷ್ಟು ನಮಗೆ ರಸಗೊಬ್ಬರ ಸಿಗತ್ತೆ. ಇಲ್ಲಿ 3 ಚೀಲ ಅಂತ ಹೇಳಿದ್ರೆ ನಮಗೆ 39% ಫಾಸ್ಫರಸ್ ಸಿಕ್ತು, 39% ಪೊಟ್ಯಾಸ್ ಸಿಕ್ತು, 15% ಪ್ಲಸ್ 1 ಚೀಲ ಅಂತ ಹೇಳಿದ್ರೆ 23, ಅತ್ರ 40% ಅಷ್ಟು ನಮಗೆ ಸಾರ್ವಜನಕ ಅಂಶ ಸಿಕ್ತು. ಇದನ್ನ ಪ್ರತಿ ಮರಕ್ಕೆ 350-400 ಗ್ರಾಮ್ ನಾವು ಆ ಮರದ ಪಕ್ಕ ಆ ಕಡೆ ಈ ಕಡೆ ಒಂದು ಪೋಟ್ ಹೊಡೆದು ಒಳ್ಳೆ ಹದ ಇದ್ದಂತ ಒಂದು ಸಮಯದಲ್ಲಿ ಗೊಬ್ಬರ ನೀಡಿದ್ದೆ, ಅದರಲ್ಲಿ ಮರಗಳು ತಮಗೆ ಬೇಕಾದಷ್ಟು ಎಲ್ಲ ತಗೊಂಡು ಒಳ್ಳೆ ಹಿಂಗಾರ ಬರಲಿಕ್ಕೆ ಅನುಕೂಲ ಆಗುತ್ತೆ. ಎರಡನೇದು, ಇವಾಗ ಹಿಂಗಾರ ಬರಲಿಕ್ಕೆ ನಾವು ಗೊಬ್ಬರ ಕೊಟ್ಟಿದ್ದಾಯ್ತು, ನಮಗೆ ಮೊದಲನೇ ಕೊಯ್ಲು ಇರೋದು ಆಗಸ್ಟಲ್ಲಿ, ಅಂದರೆ ಆಷಾಢ ಮುಗಿದು ಶ್ರಾವಣ ಏನು ಶುರು ಆಗುತ್ತೆ ಆ ಟೈಮಲ್ಲಿ ಮೊದಲನೇ ಕೊಯ್ಲು ಮತ್ತೆ ಅಲ್ಲಿಂದ 40 ದಿನ ಬಿಟ್ಟು ಎರಡನೇ ಕೊಯ್ಲು ಏನು ಬರುತ್ತೆ, ಇವೆರಡಲ್ಲಿ ಕುಯ್ಯುವಂಥ ಹಿಂಗಾರಗಳು ಅಂದರೆ 2-3 ಹಿಂಗಾರ ಪ್ರತಿ ಮರಕ್ಕೆ ಸಿಕ್ಕಿದಾಗ ಈ ಒಂದು ಹಿಂಗಾರದಲ್ಲಿ ಇರುವಂಥ ಕಾಯಿಗಳು ದಪ್ಪ ಆಗಿ ಒಳ್ಳೆ ಇಳುವರಿ ತೂಕ ಬರಬೇಕು ಅಂತ ಹೇಳಿದ್ರೆ ನಾವು ಜನವರಿ ಮಿಡ್ಲಲ್ಲಿ ಅಥವಾ ಜನವರಿ ಎಂಡಲ್ಲಿ ಒಂದು ಗೊಬ್ಬರ ಕೊಡಬೇಕಾಗತ್ತೆ. ಈ ಟೈಮಲ್ಲಿ ನಮಗೆ ಏನು ಜನವರಿಯಲ್ಲಿ ನಾವು ಸಾರ್ವಜನಕ ಅಂಶ ಜಾಸ್ತಿ ಇರೋದು ಕೊಟ್ಟಿದ್ವಿ, ಈ ಸಮಯದಲ್ಲಿ ನಮಗೆ ರಂಜಕ ಮತ್ತು ಪೊಟ್ಯಾಶ್ ಅಂಶ ಜಾಸ್ತಿ ಇರುವಂಥ ಒಂದು ಗೊಬ್ಬರ ಕೊಡಬಹುದು. ಈ ಒಂದು ಪೋಷಕಾಂಶ ಜಾಸ್ತಿ ಇರುವಂಥ ನಾವು ರಸಗೊಬ್ಬರ ಕೊಟ್ಟಾಗ ಕಾಯಿಗಳ ಇಳುವಳಿಕೆ ಮತ್ತು ಕಾಯಿಗಳ ಸೈಜ್ ದಪ್ಪ ಆಗೋದು ಮತ್ತು ಅಂಡೊಡ್ಕ ಅಂತ ಏನು ಹೇಳ್ತೀವಿ ಸ್ಪ್ಲಿಟ್ ನಟ್ ಅಂತ ಹೇಳ್ತೀವಿ, ಇದ್ರ ಕಮ್ಮಿಯ ಸಮಸ್ಯೆಯನ್ನು ನಿಗ್ಸ್ಕೊಂಡು ಇಳುವರಿ ಚೆನ್ನಾಗೇ ಪಡಿಬೋದು. ಇಲ್ಲಿ 2-3 ಗೊನೆಗಳು ನಮಗೆ ಮೊದಲನೇ ಮತ್ತು ಎರಡನೇ ಕುಯಿಲಲ್ಲಿ ಕಟಾವ್ ಆಗ್ತವೆ. ಎರಡನೇ ಕುಯಿಲು ಮುಗಿದು ಒಂದು ವಾರದೊಳಗೆ ನಾವು ಇನ್ನೊಂದು ಡೋಸ್, ಇದೇ ನಾವೇನು ಜೂನ್ ಜುಲೈಯಲ್ಲಿ ಕೊಟ್ಟಿರ್ತೀವಿ ರಂಜಕ ಮತ್ತು ಪೊಟ್ಯಾಶ್ ಅಂಶ ಜಾಸ್ತಿ ಇರುವಂಥ ಗೊಬ್ಬರ, ಇದೇ ಗೊಬ್ಬರ ನಾವು ಪ್ರತಿ ಮರಕ್ಕೆ ಒಂದು 250 ಗ್ರಾಮ್ ಹಂಗೆ 10-26 ಗೊಬ್ಬರನೇ ನಾನು ಉದಾಹರಣೆಗೆ ಹೇಳಿದಾಗ ಪ್ರತಿ ಮರಕ್ಕೆ ಒಂದು 250 ಗ್ರಾಮ್ ಹಂಗೆ ಕೊಟ್ಟಾಗ ಮೂರನೇ ಕುಯಿಲು ಮತ್ತು ನಾಲ್ಕನೇ ಕುಯಿಲಿಗೆ ಕುಯ್ಯುವಂಥ ಹಿಂಗಾರ ಏನಿರುತ್ತೆ ಮರದಲ್ಲಿ ಮತ್ತೆ 3-4 ಗೊನೆ, ಈ ಗೊನೆಗಳಲ್ಲಿರುವಂಥ ಕಾಯಿಗಳು ದಪ್ಪ ಆಗಲಿಕ್ಕೆ ಇಳುವರಿ ಚೆನ್ನಾಗಿ ಬರಲಿಕ್ಕೆ ಒಂದು ಅನುಕೂಲ ಆಗುತ್ತೆ. ರೈತರು ಏನು ಮೊದಲನೇ ಪದ್ಧತಿಯಲ್ಲಿ ವರ್ಷಕ್ಕೆ 2 ಸಲ ಏನು ಗೊಬ್ಬರ ಕೊಡ್ತಾ ಇದ್ವಿ ಅದೇ ಗೊಬ್ಬರನ 1/2 kg ಅಥವಾ 1 kg ಕೊಡೋದನ್ನ ಅದೇ ಗೊಬ್ಬರ ಜೂನ್ ಜುಲೈಯಲ್ಲಿ 250 ಗ್ರಾಮು ಮತ್ತೆ ಸೆಪ್ಟೆಂಬರ್ ಅಕ್ಟೋಬರ್ ಅಂದರೆ ಎರಡನೇ ಕುಯಿಲಾಗಿ ಒಂದು ವಾರದಲ್ಲಿ ಮತ್ತೆ ಒಂದು 250 ಗ್ರಾಮ್ ಹಿಂಗೆ ಕೊಟ್ಟಲ್ಲಿ ಆ ಬೆಳೆಗೆ ತಕ್ಕಂಗೆ ಯಾವಾಗ ಪೋಷಕಾಂಶ ಬೇಕು ಆ ಟೈಮಲ್ಲಿ ನಾವು ನೀಡಿದ್ದೆ ಅದರಲ್ಲಿ ಆ ಮರ ಗಿಡಗಳು ಅಥವಾ ಬೆಳೆ ಚೆನ್ನಾಗಿ ತಗೊಂಡು ಇಳುವರಿಯಲ್ಲಿ ನಮಗೆ ಹೆಚ್ಚಿನ ಇಳುವರಿ ಸಿಗಲಿಕ್ಕೆ ಒಳ್ಳೆ ಅನುಕೂಲ ಆಗುತ್ತೆ. ನೀವು ಹೇಳೋ ಪ್ರಕಾರವಾಗಿ 2 ಬಾರಿ ಕೊಡ್ತಕ್ಕಂಥದ್ದನ್ನ ವರ್ಷದಲ್ಲಿ 3 ಬಾರಿ ಸಮ ಪ್ರಮಾಣವಾಗಿ ಕೊಟ್ಟರೆ ಹೆಚ್ಚು ಇಳುವರಿ ಬರುತ್ತೆ ಅಂತ ಹೇಳ್ತೀರಿ. ಜೊತೆಗೆ ಅಂದರೆ ಈಗ ಸಾವಯವ ಕೃಷಿ ಮಾಡಬೇಕು, ಅವರು ಗಿಡಗಳಿಗೆ ತೊಂದರೆ ಆಗಲ್ಲ ಅನ್ನೋದು ನಾವೆಲ್ಲ ಕೇಳ್ಪಡ್ತಾ ಇದ್ವಿ. ನೀವು ರಾಸಾಯನಿಕ ಕೃಷಿ ಬಗ್ಗೆ ಹೇಳಿದ್ರಿ ಸರ್, ಸಾವಯವ ಕೃಷಿ ಬಗ್ಗೆ ಹೇಳಿದ್ರೆ ತಾವೇನು ಹೇಳ್ತೀರಿ ಸರ್? ಸರ್, ಖಂಡಿತ ಇತ್ತೀಚಿನ ದಿನಗಳಲ್ಲಿ ಸಾವಯವ ಕೃಷಿಗೆ ಹೆಚ್ಚಿನ ಒತ್ತು ನೀಡ್ತಾ ಇದೆ. ಸರ್, ಇಷ್ಟೋತನಕ ನಾವು ರಸಗೊಬ್ಬರ ಬಗ್ಗೆನೇ ಮಾತಾಡಿದ್ವಿ. ಮಣ್ಣಿನ ಆರೋಗ್ಯ ದೃಷ್ಟಿ, ಗಿಡಗಳು ಅಥವಾ ನಾವು ಬೆಳೆಯುವಂಥ ಬೆಳೆಯ ಅದು ಆರೋಗ್ಯ ದೃಷ್ಟಿ ಮತ್ತು ವಾತಾವರಣ ದೃಷ್ಟಿಯಲ್ಲಿ ನೋಡಿದ್ರೆ ಇತ್ತೀಚಿನ ದಿನಗಳಲ್ಲಿ ಕೆಮಿಕಲ್ ಫರ್ಟಿಲೈಸರ್ ರಸಗೊಬ್ಬರ ಯಥೇಚ್ಛವಾಗಿ ಬಳಕೆ ಮತ್ತು ಯಥೇಚ್ಛವಾಗಿ ನಾವು ಕೀಟನಾಶಕ ರೋಗನಾಶಕಗಳನ್ನು ಬಳಕೆ ಮಾಡಿಕೊಳ್ತೀವಿ, ಇವೆಲ್ಲವನ್ನು ನೋಡಿದಾಗ ಸಾವಯವ ಕೃಷಿನೂ ಇತ್ತೀಚೆಗೆ ಭಾಳ ಒತ್ತು ತಗೊಳ್ತಾ ಇದೆ. ಭಾಳ ಜನ ರೈತರು ಸಾವಯವ ಕೃಷಿನೂ ಅಳವಡಿಸ್ಕೊಂಡಿದ್ದಾರೆ. ನಮ್ಮ ದೃಷ್ಟಿಯಲ್ಲಿ ಈಗ ಸ್ವಲ್ಪ ಜನ ರೈತರು ಏನು ಮಾಡ್ತಿದ್ದಾರೆ ಅಂದರೆ 50% ಶೇಕಡ 50% ಸಾವಯವ ಕೃಷಿನೂ ಮಾಡ್ತಾ ಇದ್ದಾರೆ, ಮತ್ತೆ ಇನ್ನೊಂದು 50% ಅಷ್ಟು ಇನಾರ್ಗ್ಯಾನಿಕ್ ಅಥವಾ ರಸಗೊಬ್ಬರ ಬಳಕೆನೂ ಮಾಡ್ತಾ ಇದ್ದಾರೆ ಒಂದೇ ಜಮೀನಿನಲ್ಲಿ. ಈ ಒಂದರಿಂದ ಅನುಕೂಲ ಏನಾಗುತ್ತೆ ಅಂತ ಹೇಳಿದ್ರೆ ಅಡಿಕೆ ಇದಕ್ಕೆ ನಾನು ಹೇಳ್ತಾ ಇರೋದು, ಸಾವಯವ ಕೃಷಿ ಮಾಡೋದ್ರಿಂದ ಮಣ್ಣಿನ ಆರೋಗ್ಯ ಚೆನ್ನಾಗಿರುತ್ತೆ. ಮಣ್ಣಿನ ಆರೋಗ್ಯ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ನಾವು ಆ ಮಣ್ಣಿನಲ್ಲಿ ಬೆಳೆಯುವಂತ ಬೆಳೆ ಚೆನ್ನಾಗಿರುತ್ತೆ. ಸೊ ಆ ಬೆಳೆ ಆರೋಗ್ಯನೂ ಚೆನ್ನಾಗಿರುತ್ತೆ. ನಮಗೆ ಯಥೇಚ್ಛವಾಗಿ ಕೀಟರೋಧ ಬಾಧೆ ಈ ಒಂದು ಸಾವಯವ ಕೃಷಿಯಿಂದ ಕಡಿಮೆ ಇರುತ್ತೆ. ಇಳುವರಿನೂ ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಹೇಳ್ತಾರೆ. ಬಟ್ 50% ನಾವು ರಸಗೊಬ್ಬರ ಬಳಕೆ ಮಾಡೋದು, 50% ಸಾವಯವ ಕೃಷಿಯಿಂದ ಮಾಡೋದ್ರಿಂದ ನಮಗೆ ಇಳುವರಿಯಲ್ಲೂ ಅಂತ ಏನೊಂದು ಸಮಸ್ಯೆನೂ ಕಂಡಿಲ್ಲ. ಮಣ್ಣಿನ ಆರೋಗ್ಯ ಮತ್ತೆ ಗಿಡಗಳ ಆರೋಗ್ಯನೂ ಸಹ ಬಹಳ ಚೆನ್ನಾಗಿದೆ. ಈ ಅಡಿಕೆ ಕೃಷಿ ಅಂತಂದ್ಮೇಲೆ ರೋಗದ ಬಾಧೆ, ಕೀಟದ ಬಾಧೆ ಇದ್ದೇ ಇರುತ್ತೆ, ಹೋದ ಸರಿ ಎಲ್ಲ ನಾವು ಕೇಳ್ಪಟ್ವಿ. ಆ ಒಂದು ವಿಚಾರದಲ್ಲಿ ಇದ್ರ ನಿರ್ವಹಣೆ, ಆಮೇಲೆ ಅಡಿಕೆಗೆ ಬರ್ತಕ್ಕಂತಹ ಕೀಟಗಳ್ಯಾವುದು, ರೋಗಗಳ್ಯಾವುದು, ಅದನ್ನ ರೈತರು ಯಾವ ತರ ನಿರ್ವಹಿಸಬೇಕು ಅನ್ನೋದು, ಮತ್ತೆ ಹೆಚ್ಚಿನ ಈ ಒಂದು ನಿರ್ವಹಣೆ ಜೊತೆಗೆ ಆದಾಯ ಕೂಡ ಗಳಿಸಬೇಕು, ಯಾವ ರೀತಿ ಅಂತೀರಾ ಸರ್? ಸರ್, ಕಳೆದ ಮುಂಗಾರಲ್ಲಿ ನಮಗೆ ಎಸ್ಪೆಷಲಿ ನಮ್ಮ ಮಲ್ನಾಡು ಏರಿಯಾದಲ್ಲಿ ಸಾಗರ, ಶೃಂಗೇರಿ, ತೀರ್ಥಹಳ್ಳಿ ಭಾಗ, ಹೊಸನಗರ ಭಾಗ, ಈ ಭಾಗದಲ್ಲಿ ಎಲೆ ಚುಕ್ಕಿ ರೋಗ ಅಂತ ಏನು ಕಂಡು ಎಷ್ಟೊಂದು ಜನ ರೈತರ ತೋಟಗಳೇ ಹಾಳಾಗೋಗಿದ್ರು. ಈ ಒಂದು ಎಲೆ ಚುಕ್ಕಿ ರೋಗ ಅನ್ನೋದು ಬಹಳ ಸಣ್ಣ ಸಸಿಯಲ್ಲಿ ಮುಂಚೆ ಕಾಣಿಸ್ಕೊಳ್ಳೋಂಥ ಒಂದು ರೋಗ, ವಾತಾವರಣ ಪೂರಕವಾಗಿ ಇದ್ದರಿಂದ ಯಥೇಚ್ಛವಾಗಿ ದೊಡ್ಡ ತೋಟಗಳಲ್ಲಿಗೂ ಕಾಣಿಸ್ಕೊಂಡು ತೋಟನೇ ಹಾಳಾಗಿರುವಂಥ ಉದಾಹರಣೆಗಳು ನಮ್ಮ ಕಣ್ಮುಂದೆ ಇದೆ. ಸಾವಯವ ಕೃಷಿ ಅಳವಡ್ಕೊಂಡಿರುವಂಥ ಸ್ವಲ್ಪ ತೋಟದಲ್ಲಿ ಈ ಒಂದು ರೋಗದ ಬಾಧೆ ಬಹಳ ಕಡಿಮೆ ಪ್ರಮಾಣದಲ್ಲಿದೆ ಅಂತಲೂ ಸಹ ನಾವು ತೋಟಗಾರಿಕೆ ಇಲಾಖೆ ಮತ್ತೆ ಪರಿಚಯ ಇರುವ ರೈತರಿಂದ ನಮಗೆ ಮಾಹಿತಿಯನ್ನು ಸಹ ಸಿಕ್ಕಿತ್ತು. ಅಂಡ್ ಈಗ ಮುಖ್ಯವಾಗಿ ನಾವು ಅಡಿಕೆ ಬೆಳೆಯಲ್ಲಿ ಅಥವಾ ಅಕ್ಕಿ ಬೇಸಾಯದಲ್ಲಿ ನಾವು ಬರೋದಾದ್ರೆ ಕೀಟ ರೋಗ ಬಾಧೆ ಒಂದು ಕಾಮನ್ ಆಗಿ ಏನಿದೆ ಅಂತ ಹೇಳಿದ್ರೆ ಮರ ಜಾತಿಯ ಬೆಳೆ ಏನಿದೆ, ತೆಂಗಾಗಿರ್ಬೋದು, ಅಡಿಕೆ ಆಗಿರ್ಬೋದು ಅಥವಾ ತಾಳೆ ಆಗಿರ್ಬೋದು, ಈ ಒಂದು ಇದರೊಳಗೆ ಮರಗಳ ಜಾತಿಯ ಬೆಳೆಗಳಲ್ಲಿ ಕೀಟ ರೋಗದ ಒಂದು ನಿರ್ವಹಣೆ ತನ್ನಾಗಿ ತಾನಷ್ಟೇನೆ ಅದು ಸಮತೋಲನವಾಗಿ ಮಾಡ್ಕೊಂಡ್ಬರುತ್ತೆ. ಅದನ್ನು ಮೀರಿ ಬರುವಂತ ಸ್ವಲ್ಪ ಕೀಟ ರೋಗ ಅಂತ ಹೇಳಿದ್ರೆ ಕೀಟಗಳಲ್ಲಿ ಫಸ್ಟ್ ನಾವು ಬರೋದಾದ್ರೆ ಸ್ಪಿಂಡಲ್ ಬಗ್ ಅಂತ ಒಂದಿರ್ತೀವಿ. ಅಂದ್ರೆ ಸುಳಿಯನ್ನ ಅಕ್ಕಪಕ್ಕ ಗರಿಗಳನ್ನೆಲ್ಲ ಅದು ರಸ ಹೀರಿ ಹಸಿರು ಭಾಗವನ್ನು ಕೆರ್ಕೊಂಡು ತಿನ್ನತ್ತೆ ಒಂದು ಹುಳು. ಇದು ಯಥೇಚ್ಛವಾಗಿ ಒಂದು 6-8 ವರ್ಷದ ಗಿಡಗಳಲ್ಲಿ ಮಾತ್ರ ಇದು ಕಾಣುತ್ತೆ. ಸ್ಪಿಂಡಲ್ ಲೀಫ್ ಅಂತ ಏನ್ ಸುಳಿ ಎಲೆ ಹೇಳ್ತೀವಿ ಅದ್ರ ಕೆಳಭಾಗದಲ್ಲಿ ಇದು ಜಾಸ್ತಿ ಇರುತ್ತೆ. ಇದು ರಸ ಹೀರಿ ಎಲೆ ಎಲ್ಲ ಅಲ್ಲಲ್ಲಿ ಒಣಗಿ ಒಂದು ರೌಂಡ್ ಆಗಿ ಒಂದು ಮಚ್ಚೆ ತರ ಅಲ್ಲಲ್ಲಿ ಅಷ್ಟು ಒಣಗಿ ಒಣ ಎಲೆ ತರ ಆಗತ್ತೆ. ಸುತ್ತ ಹಸಿರು ಇರುತ್ತೆ, ಮಧ್ಯದಲ್ಲಿ ಒಣಗಿರ ಗರಿ ತರ ಆಗಿ ಅದು ತೂತ ಬಿದ್ದಿ ಹಸಿರು ಭಾಗ ಎಲೆಗಳಲ್ಲಿ ಕಡಿಮೆ ಆದಾಗ ಇವು ಅವಾಗ್ಲೇ ನಾನು ಹೇಳಿದೆ ಒಂದು ಊಟ ಉತ್ಪಾದನೆ ಬಗ್ಗೆ. ಈ ಹಸಿರು ಏರಿಯಾ ಕಮ್ಮಿ ಆಯಿತು ಲೀಫ್ ಏರಿಯಾ ಅಂತ ಹೇಳಿದ ತಕ್ಷಣನೇ ಊಟ ಉತ್ಪಾದನೆ ಕಮ್ಮಿಯಾಗಿ ಗಿಡಗಳು ಬೆಳವಣಿಗೆಯಲ್ಲಿ ಸ್ವಲ್ಪ ಸ್ಟಂಟೆಡ್ ಗ್ರೋತ್ ಅಂತ ಹೇಳ್ತೀವಿ ಅಥವಾ ಕುಂಠಿತವಾಗತ್ತೆ. ಇದು ಸ್ಪಿಂಡಲ್. ಇದನ್ನ ನಾವು ಯಾವುದೇ ಒಂದು ಕಾಂಟ್ಯಾಕ್ಟಿಂಗ್ ಸೆಕ್ಟಿಸೈಡ್ ಅಂತ ಹೇಳ್ತೀವಿ ಒಂದು ಕೀಟನಾಶಕ, ನಾರ್ಮಲ್ ಆಗಿ ಒಂದು ಕ್ಲೋರೋಪೈರಿಪಸ್ ಆಗಿರ್ಬೋದು ಅಥವಾ ಒಂದು ಇಮಿಡಾಕ್ಲೋಪಿಡ್ ಇದಾದ್ರೂ ಸಹ ಕ್ಲೋರೋಪೈರಿಪಸ್ ಆದ್ರೆ 2 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸ್ಪ್ರೇ ಮಾಡಬಹುದು. ಸಾವಯವ ರೀತಿಯಲ್ಲಿ ಹೋಗ್ತೀವಿ ಅಂತ ಹೇಳಿದ್ರೆ ಈಗ ನಾವು ಗಂಜಲ ಮತ್ತೆ ಸಗಣಿ ಇದನ್ನ ಚೆನ್ನಾಗಿ ಮಿಶ್ರಣ ಮಾಡಿ ಸೋಸ್ಬಿಟ್ಟು ಈ ಒಂದನ್ನು ನಾವು ರಸವನ್ನು ಸಹ ಎಲೆಗಳಿಗೆ ಸ್ಪ್ರೇ ಮಾಡಬಹುದು. ಎರಡನೇದು ಬಂದ್ಬಿಟ್ಟು ರೂಟ್ ಗ್ರಬ್ ಅಂತ ಹೇಳ್ತೀವಿ. ಅಂದ್ರೆ ಎಷ್ಟೊಂದು ಜನ ಕೇಳಿರ್ಬೋದು ಬೇರುಳ ಅಂತ, ಬೇರಲ್ಲಿ ಸಣ್ಣ ಸಣ್ಣ ಇದು ಯಥೇಚ್ಛವಾಗಿ ಅಡಿಕೆಯ ಟೆಂಡರ್ ಬೇರ್ ಅಂತ ಹೇಳ್ತೀವಿ, ಅಂತ ಹೇಳಿದ್ರೆ ಮೃದುವಾದ ಬೇರುಗಳು. ಈ ಒಂದು ಬೇರ್ ಮೇಲೆ ಬಹಳ ಆಕ್ರಮಣಕಾರಿಯಾಗಿ ಇದು ಫೀಡ್ ಮಾಡುತ್ತೆ, ರೂಟ್ ಗ್ರಬ್ ಅಂತ ಬೇರುಳ ಅಂತ ಏನ್ ಹೇಳ್ತೀವಿ. ಇದ್ರ ಹಾವಳಿ ಜಾಸ್ತಿ ಆದಾಗ ಮರ ಎಷ್ಟೇ ದೊಡ್ಡದಿದ್ರು ಸಹ ಕ್ರಮೇಣವಾಗಿ ನಮ್ಮ ಬೇರಿನ ಏರಿಯಾ ಕಮ್ಮಿ ಆಗ್ತಾ ಬಂದಾಗ ಮರ ತಲೆನೂ ಸಹ ಸಣ್ಣಕ್ಕಾಗಿ ಒಣಗಿ ಬೀಳುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗತ್ತೆ. ಇದು ರೂಟ್ ಗ್ರಬ್ಬಿಗೆ ಮುಖ್ಯವಾಗಿ ನಾವು ಬೇವಿನ ಹಿಂಡಿ ಎಣ್ಣೆ ಸಹಿತ, ಎಣ್ಣೆ ತೆಗೆದಿರುವಂತಲ್ಲ ಎಣ್ಣೆ ಸಹಿತ, ಎಣ್ಣೆ ಇರುವಂತ ಬೇವಿನ ಬೀಜನೇ ನಾವು ಪುಡಿ ಮಾಡಿ ಪ್ರತಿ ಮರಕ್ಕೆ 1/2 kg ಒಂದು kg 40 ದಿನ ಅಂತರದಲ್ಲಿ 2 ಸಲ ನಾವು ಕೊಟ್ಟಿದ್ದೆ. ಅದರಲ್ಲಿ ಇದು ಮುಂದೆ ಹರಡೋದು ಅಥವಾ ಇದನ್ನ ಒಂದು ನಿಯಂತ್ರಿಸಬಹುದು. ಬೇಗ ಅರ್ಜೆಂಟ್ ಇದು ಅಂತ ಹೇಳಿದ್ರೆ ಈಗ ಬೇವಿಂದು ಅಂತ ಹೇಳಿದ್ರೆ ಅದೊಂದು ಸಾವಯವ ರೀತಿಯಲ್ಲಿ ಲೇಟ್ ಆಗತ್ತೆ. ಬೇಗ ಆದಷ್ಟು ಫಸ್ಟ್ ಇಮಿಡಿಯೇಟ್ ಕಂಟ್ರೋಲ್ ಅಂತ ಹೇಳಿದ್ರೆ ಕೆಮಿಕಲ್ ರೂಪದಲ್ಲೇ ನಾವು ಹೋಗ್ಬೇಕಾಗತ್ತೆ. ಕೆಮಿಕಲ್ ರೂಪದಲ್ಲಿ ಹೋಗೋದಾದ್ರೆ ನಾವು ಯಾವ್ದಾದ್ರು ಒಂದು ಇನ್ಸೆಕ್ಟಿಸೈಡ್ ಅನ್ನ ಹರಳ್ ರೂಪದಲ್ಲಿ ಸಿಗುವಂತ ಇನ್ಸೆಕ್ಟಿಸೈಡ್ ಕ್ಲೋರೋನು ಸಿಗತ್ತೆ ಇತ್ತೀಚಿನ ದಿನಗಳಲ್ಲಿ, ಅಥವಾ ಕಾರ್ಬೋಫ್ಯೂರಾನ್ ಅಂತ ಬರುತ್ತೆ, ಅಥವಾ 4-8 ಅಂತ ತಿಮೇಟ್ ಅಂತ ಬರುತ್ತೆ. ಈ ಒಂದು ಕೆಮಿಕಲ್ಲು 25-30 gram ಅಷ್ಟು ಮರದ ಸುತ್ತ ಒಂದು ಗುಂಡಿ ಮಾಡಿ ಉದುರಿಸ್ಬಿಟ್ಟು ಅಲ್ಲಿ ನಾವು ಮಣ್ಣು ಮುಚ್ಚಿ ನೀರು ಬಿಟ್ಟಿದ್ದಾದಲ್ಲಿ ಆ ಒಂದು ವಾಸನೆ ಮತ್ತು ಆ ವಿಷದ ಅಂಶದಕ್ಕೆ ಈ ಬೇರುಳು ಬೇಗನೆ ನಿಯಂತ್ರಣಕ್ಕೆ ಬರುತ್ತೆ. ತದನಂತರ ನಾನು ಅವಾಗಲೇ ಹೇಳಿದಂಗೆ ಏನು ಬೇವಿನ ಎಣ್ಣೆ ಸಹಿತ ಬೇವಿನ ಬೀಜವನ್ನು ನಾವು ಪುಡಿ ಮಾಡಿ ಒಂದು ಮರಕ್ಕೆ ಅರ್ಧ ಕೆ ಜಿ ಹಂಗೆ ಎರಡು ಸಲ ಈ ಮುಂಗಾರಕ್ಕಿಂತ ಮುಂಚೆ ನಾವು ಕೊಟ್ಟಿದ್ದೆ ಅದರಲ್ಲಿ ಈ ಒಂದು ಬೇರುಳನ್ನು ನಿಯಂತ್ರಣ ಮಾಡಬಹುದು. ಸರ್, ಇನ್ನೊಂದು ಕೀಟ ಅಂದರೆ ಇನ್ಫ್ಲೋರಸನ್ಸ್ ಕ್ಯಾಟರ್ಪಿಲರ್ ಅಂತ ಹೇಳ್ತೀವಿ, ಅಂದರೆ ಹಿಂಗಾರು ಹುಳು ಅಂತ. ಇಲ್ಲಿ ಏನಾಗುತ್ತೆ ಸರ್, ಹಿಂಗಾರು ಸಣ್ಣ ಹಿಂಗಾರ ಏನಿರ್ತವೆ ಅದು ಹಿಂಗಾರು ಓಪನ್ ಆಗಕ್ಕಿಂತ ಮುಂಚೆನೇ ಈ ಹುಳುಗಳು ಒಳಗಡೆ ಮೊಟ್ಟೆ ಇಟ್ಟು ಅಲ್ಲಿ ಅದರ ಲಾರ್ವಾ ಸ್ಟೇಜ್ ಏನಿರುತ್ತೆ ಆ ಒಂದು ಹುಳುಗಳು ಹಿಂಗಾರದೊಳಗಿರೋ ರಸವನ್ನು ಹೀರಿ ಎಕ್ಕೆ ಇಟ್ಟು ಅಲ್ಲಿ ಒಂದು ಫಂಗಸ್ ಅಟ್ಯಾಕ್ ಆಗಿ ಹಿಂಗಾರನೇ ಪೂರ ಒಣಗ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇದನ್ನು ನಾವು ನಿಯಂತ್ರಣ ಮಾಡಲಿಕ್ಕೆ ಸರ್ ಮ್ಯಾನ್ಕೋಸಬ್ ಅಂತ ಒಂದು ಕೆಮಿಕಲ್ ಇದು ಬರುತ್ತೆ, ಅದನ್ನು 2 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಮತ್ತು ಇದರ ಜೊತೆ ಒಂದು ಕೀಟನಾಶಕನೂ ಸಹ ಮಿಕ್ಸ್ ಮಾಡ್ಕೊಂಡು ನಾವು ಸ್ಪ್ರೇ ಮಾಡಿದ್ದೆ ಅದರಲ್ಲಿ. ಇದು ಹಿಂಗಾರು ಬರೋಕ್ಕಿಂತ ಮುಂಚೆನೂ ಮಾಡ್ತಾರೆ, ಇವು ಒಟ್ಟಿಗೆ ಒಂದು ಬೇಸಿಗೆಯಲ್ಲಿ 2-3 ಸಲನೂ ಸಹ ರೈತರು ಇತ್ತೀಚೆಗೆ ಸ್ಪ್ರೇ ಕೊಡ್ತಾ ಇದ್ದಾರೆ. ಇದನ್ನು ಈ ಥರ ನಿಯಂತ್ರಣ ಮಾಡಿದಲ್ಲಿ ಈ ಒಂದು ಇನ್ಫ್ಲೋರಸನ್ಸ್ ಕ್ಯಾಟರ್ಪಿಲರ್ ಅಂತ ಏನು ಹೇಳ್ತೀವಿ ಇದನ್ನೊಂದು ನಿಯಂತ್ರಣ ಮಾಡಬಹುದು. ಇದು 3 ಮುಖ್ಯವಾಗಿ ನಮಗೆ ಕೀಟಗಳು ಅಡಿಕೆಯಲ್ಲಿ ಕಾಣಿಸ್ಕೊಳ್ಳೋದು. ಇನ್ನು ರೋಗಗಳ ವಿಷಯಕ್ಕೆ ಬಂದರೆ ಮೊದಲನೇದಾಗಿ ಎಲ್ಲ ಕಡೆ ಕೇಳ್ಪಡೋದು ಕೊಳೆ ರೋಗ. ಕೊಳೆ ರೋಗ ಇದು ಹೆಚ್ಚು ಮಳೆ ಏನು ನಮ್ಮ ತೀರ್ಥಹಳ್ಳಿ ಮಲೆನಾಡು ಪ್ರದೇಶ ಏನಿದೆ ಅಲ್ಲಿ ವರ್ಷ ಪೂರ್ತಿ ಕಾಮನ್ ಆಗಿ ಈ ಒಂದು ರೋಗ ಕಾಣಿಸ್ಕೊಳ್ಳೋಂಥದ್ದು. ಆಯಿತಾ, ಅಲ್ಲಿ ನಮಗೆ ಬೋರ್ಡೋ ಮಿಕ್ಸ್ಚರ್ ಅಂತ ಏನೊಂದು ಕೆಮಿಕಲ್, ಅದೊಂದೇನೆ ಔಷಧಿ ಇದಕ್ಕೆ ಈ ಒಂದು ಕೊಳೆ ರೋಗಕ್ಕೆ, ಅಲ್ಲಿ ನಾರ್ಮಲ್ ಆಗಿ ಸಿಗತ್ತೆ ಸ್ಪ್ರೇ ಮಾಡ್ತಾರೆ. ನಮ್ಮ ಭದ್ರಾವತಿ ಭಾಗದಲ್ಲಿ ಈ ವಿಷಯಕ್ಕೆ ಬಂದರೆ ನಮ್ಮ ಭದ್ರಾವತಿಯಲ್ಲಿ ವಾಡಿಕೆ ಮಳೆ ಬಂದ್ಬಿಟ್ಟು 860 mm ಇದೆ ಸರ್. ಕಳೆದ 4-5 ವರ್ಷದಿಂದ ನಾವು ಮಳೆ ರಿಪೋರ್ಟ್ ನೋಡಿದ್ರೆ 1200-1300 mm ಮಳೆ ಕಳೆದ 4-5 ವರ್ಷದಿಂದ ಕಂಟಿನ್ಯೂಸ್ ಪ್ರತಿ ವರ್ಷ 150% ಅಷ್ಟು ಮಳೆ ಆಗ್ತಾ ಇದೆ. ಈ ಪರಿಸ್ಥಿತಿಯಲ್ಲಿ ಭದ್ರಾವತಿ ಭಾಗದಲ್ಲೂ ಸಹ ಕಳೆದ ವರ್ಷ ಅಲ್ಲಲ್ಲಿ ಎಲ್ಲಾ ಕಡೆನೂ ಅಲ್ಲ ಅಲ್ಲಲ್ಲಿ ಪಂಚಾಯತಿಗಳಲ್ಲಿ ಈ ಒಂದು ಕೊಳೆ ರೋಗ ಕಾಣಿಸ್ಕೊಂಡಿತ್ತು. ಇದು ಬೋರ್ಡೋ ಮಿಕ್ಸ್ಚರ್, 1% ಬೋರ್ಡೋ ಮಿಕ್ಸ್ಚರ್ ಇವಾಗ ರೆಡಿ ಔಷಧಿನೇ ನಮಗೆ ಮಾರ್ಕೆಟ್ ಅಲ್ಲಿ ಸಿಗತ್ತೆ. ಇದನ್ನು ತಗೊಂಬಂದು 40-45 ದಿನ ಅಂತರದಲ್ಲಿ 2 ಸಲ ನಾವು ಸ್ಪ್ರೇ ಕೊಟ್ಟರೆ ಈ ಒಂದು ಕೊಳೆ ರೋಗನ ಕಂಟ್ರೋಲ್ ಮಾಡಬಹುದು. 2ನೇದು ಬಂದ್ಬಿಟ್ಟು ಯೆಲ್ಲೋ ಲೀಫ್ ಡಿಸೀಸ್ ಅಂತೀವಿ, ಅಂದರೆ ಹಳದಿ ಎಲೆ ರೋಗ. ಇದು ಕಾಮನ್ ಆಗಿ ಬರುವಂತ ರೋಗ. ಇಲ್ಲಿ ಏನಾಗುತ್ತೆ, ಎಲೆಗಳು ತುದಿಯಿಂದ ಅರಶಿನ ಆಗ್ತಾ ಬರ್ತವೆ, ಹಳದಿ ಆಗ್ತಾ ಬರ್ತವೆ. ಈ ಒಂದು ರೋಗಕ್ಕೆ ಕಾಮನ್ ಆಗಿ ಸಿಗುವಂತ ಒಂದು ಫಂಗಿಸೈಡ್ ರೋಗನಾಶಕ ಆದಂತ ಮ್ಯಾನ್ಕೋಸಬ್ಬು 3 ಗ್ರಾಮ್ 1 ಲೀಟರ್ ನೀರಿಗೆ ಬೆರೆಸಿ ಸ್ಪ್ರೇ ಮಾಡಿದಲ್ಲಿ ಈ ಒಂದು ರೋಗ ಕಂಟ್ರೋಲಿಗೆ ಬರುತ್ತೆ. ಇನ್ನೊಂದು ರೋಗ ಅಂತ ಹೇಳಿದ್ರೆ ಅಣಬೆ ರೋಗ. ಬುಡದಲ್ಲಿ ಅಣಬೆ ಬೆಳೆಯುತ್ತೆ. ಇದು ಯಥೇಚ್ಛವಾಗಾಯ್ತು ಅಂತ ಹೇಳಿದ್ರೆ ಮರಗಳೇ ಅಲ್ಲಲ್ಲಿ ಕ್ರಮೇಣವಾಗಿ ಒಣಗಿ ಸತ್ತೋಗಂತ ಒಂದು ಪರಿಸ್ಥಿತಿ ಬರುತ್ತೆ. ಇದು ರೋಗ ನಾವು ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕಾಗತ್ತೆ ಬುಡದಲ್ಲಿ, ಯಾಕೆಂದ್ರೆ ನಾವು ತೋಟದಲ್ಲಿ ಹೋದಾಗ ಕಾಮನ್ ಆಗಿ ರೈತರು ಮೇಲ್ ನೋಡ್ತಾರೆ ಹೊರತು ಕೆಳಗೆಲ್ಲೂ ಜಮೀನಲ್ಲಿ ನೋಡ್ಕೊಂಡು ಹೋಗಲ್ಲ. ಇದೊಂದು ಅಣಬೆ ರೋಗ ಬುಡದಲ್ಲೇ ಇರೋದ್ರಿಂದ ಮತ್ತೆ ಮಣ್ಣಿನ ಕಲರೇ ಅಣಬೆ ಇರೋದ್ರಿಂದ ಅಷ್ಟು ಬೇಗ ನಮ್ಗೆ ಇದು ಐಡೆಂಟಿಫೈ ಆಗಲ್ಲ. ಸೊ ಇದನ್ನ ಕಂಡಾಗ ಫಸ್ಟ್ ಈ ಅಣಬೆ ಏನಿರುತ್ತೆ ಇದನ್ನ ತೆಗದಿ ನಾವು ಹೊರಗಡೆ ಎಲ್ಲರೂ ದೂರನೇ ಎಸಾಕ್ಬೇಕು. ಜಮೀನಲ್ಲಿ ಮತ್ತೆ ಹಾಕಿದ್ರೆ ಆಯಾ ನೀರಾವರಿ ಇರೋದ್ರಿಂದ ಮತ್ತೆ ಪಕ್ಕದ ಮರಗಳಿಗೂ ಹರಡಂತ ಒಂದು ಪ್ರಮೇಣ ಇರುತ್ತೆ. ಸೊ ಈ ಒಂದು ರೋಗ ಕಂಡಲ್ಲಿ ಇಮ್ಮಿಡಿಯೇಟ್ ಆಗಿ ನಾವು ಯಾವ್ದಾದ್ರು ಒಂದು ರೋಗನಾಶಕ ಆದಂತ, ನಾನು ಆವಾಗಲೇ ಹೇಳ್ದಂಗೆ ಮ್ಯಾನ್ಕೋಸಬ್ ಇರುತ್ತೆ ಅಥವಾ ಕಾರ್ಬೊಂಡೈಸಿಮ್ ಇರುತ್ತೆ, ಈ ಒಂದು ರೋಗನಾಶಕ 2-3 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕಿ ಬುಡಕ್ಕೆ ಸುತ್ತ ಒಯ್ದುಬಿಟ್ಟು ಬೇವಿನ ಹಿಂಡಿ ಪ್ರತಿ ಮರಕ್ಕೆ 1 kg 40 ದಿನ ಅಥವಾ 45 ದಿನ ಅಂತರದಲ್ಲಿ 2 ಸಲ ನಾವು ಹಾಕಿದಾಗ ಈ ಒಂದು ರೋಗ ಕಂಟ್ರೋಲಿಗೆ ಬರುತ್ತೆ. ತೀರಾ ಮರ ಒಣಗ್ತಾ ಇದೆ ಅಂತ ಪರಿಸ್ಥಿತಿಯಲ್ಲಿ ಬುಡ ಸಮೇತ ಇದನ್ನ ಕಿತ್ಬಿಟ್ಟು ಹೊರಗಡೆ ಎಲ್ಲರೂ ದೂರ ಎಸೆದ್ರೆ ತುಂಬಾ ಒಳ್ಳೆಯದು. ಅಂಡ್ ಇನ್ನೂ ಒಂದು ರೋಗ ಅಂತ ಹೇಳಿದ್ರೆ ಇನ್ಫ್ಲೋರಸನ್ಸ್ ಡೈಬ್ಯಾಕ್ ಅಂತ, ಅವಾಗಲೇ ಇನ್ಫ್ಲೋರಸನ್ಸ್ ಕ್ಯಾಟರ್ಪಿಲರ್ ಅಂತ ಏನು ಕೀಟ ಇದನ್ನ ಹೇಳಿದ್ವಿ ಅದೇ ರೀತಿನೇ ಇದನ್ನು ಸಹ ಒಂದು ಹಿಂಗಾರ ಒಣಗಿ ಓಪನ್ ಆಗ್ದಲೆ ಹಂಗೆ ಒಣಗ್ಬಿಟ್ಟು ಕೆಳಗೆ ಜೋತಾಡಿ ಬೀಳತ್ತ ಪ್ರಮೇಣ ಕಾಣುತ್ತೆ. ಇದು ಎಸ್ಪೆಷಲಿ ಸಣ್ಣ ಗಿಡದಲ್ಲಿ, ಅಂದರೆ 15-20 ವರ್ಷದ ಒಳಗಡೆ ತೋಟದಲ್ಲಿ ಇದು ಇನ್ಫ್ಲೋರಸನ್ಸ್ ಡೈಬ್ಯಾಂಕ್ ಅನ್ನೋ ಒಂದು ರೋಗ ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದಕ್ಕೆ ನಾವು ಪ್ರಾಪಿಕೊನೋಜಲ್ ಅಂತ ಒಂದು ಕೆಮಿಕಲ್ ಬರುತ್ತೆ, 1 mL/L ನೀರಿಗೆ ಬೆರೆಸಿ ಹಿಂಗಾರ ಓಡೋ ಟೈಮಲ್ಲಿ ನಾವು ಸ್ಪ್ರೇ ನೀಡಿದ್ದೆ ಅದರಲ್ಲಿ ಈ ಒಂದು ರೋಗನ ನಾವು ಕಂಟ್ರೋಲ್ ಮಾಡ್ಬೋದು ಸರ್. ಇದು ನಮ್ಮ ಅಡಿಕೆಯಲ್ಲಿ ಮುಖ್ಯವಾಗಿ ಬರುವಂತಹ ಕೀಟ ಮತ್ತು ರೋಗ ಬಾಧೆ. ಇದ್ರ ಅವರ ತೋಟದಲ್ಲಿ ರೈತರಿಗೆ ಒಂದು ನನ್ನಿಂದ ಏನೊಂದು ಸಲಹೆ ಅಥವಾ ಒಂದು ಇದು ಅಂದ್ರೆ, ಯಾವುದೇ ಬೆಳೆಯಲ್ಲಿ ಏನೇ ಒಂದು ಕೀಟ ಮತ್ತೆ ರೋಗದ ಸಮಸ್ಯೆ ಆಗಿರ್ಬೋದು, ಪೋಷಕಾಂಶಗಳ ಸಮಸ್ಯೆ ಆಗಿರ್ಬೋದು, ನೀರಿನ ಸಮಸ್ಯೆ ಆಗಿರ್ಬೋದು, ಅಥವಾ ನೀರು ಜಾಸ್ತಿ ಆದ್ರೂ ಸಹ ಒಂದೇ ನೀರು ಕಡಿಮೆ ಆದ್ರೂ, ಬಿಸಿಲು ಜಾಸ್ತಿ ಆದ್ರೂ ಅಥವಾ ಬಿಸಿಲು ಕಮ್ಮಿ ಆದ್ರೆ, ಇವಿಷ್ಟು ಕಾರಣಗಳಿಗೆ ಎಲೆಗಳು ಒಂದೇ ಕಲರ್ ಆಗಿ ತೋರಿಸ್ತವೆ, ಅದು ಅರಿಶಿನ. ಬರೀ ಅಡಿಕೆ ಅಂತಲ್ಲ, ಎಲ್ಲಾ ಬೆಳೆಗಳಲ್ಲೂ ಅಷ್ಟೇ. ಪೋಷಕಾಂಶ ಕಮ್ಮಿ ಆದ್ರೂ ಎಲೆ ಅರಿಶಿನ ಆಗತ್ತೆ, ನೀರಿನಂಶ ಶೀತ ಜಾಸ್ತಿ ಆಯ್ತು ಅಂದ್ರೆ ಎಲೆ ಅರಿಶಿನ ಆಗತ್ತೆ, ಬಿಸಿಲು ಜಾಸ್ತಿ ಆಯ್ತು ಅಂದ್ರೆ ಎಲೆ ಅರಿಶಿನ ಆಗತ್ತೆ, ಯಾವುದೋ ಒಂದು ಹುಳ ಎಲ್ಲೋ ಡ್ಯಾಮೇಜ್ ಮಾಡ್ತು ಅಂದ್ರೆ ಎಲೆ ಅರಿಶಿನ ಆಗಿ ಒಣಗತ್ತೆ, ರೋಗ ಬಂದ್ರೂ ಸಹ ಎಲೆ ಅರಿಶಿನ. ಮುಖ್ಯವಾಗಿ ಇದು ಕ್ಲೋರೋಸಿಸ್ ಅಂತ ಏನು ಅಥವಾ ಹಳದಿ ಕಲರ್ ಏನ್ ಬರುತ್ತೆ, ಈ ಎಲ್ಲಾ ಬಾಧೆಯಿಂದ ಮುಖ್ಯವಾಗಿ ಮೇಜರ್ ಆಗಿ ಇದೊಂದೇ ಕಾಣೋದು. ಬಟ್ ಯಾವ ಕಡೆಯಿಂದ ಏನಾಗ್ತಿದೆ ಅಂತ ತಿಳ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತ ನಾವು ಕೀಟ ರೋಗದ್ದು ಅಥವಾ ಪೋಷಕಾಂಶ ನಿರ್ವಹಣೆ ಇದನ್ನ ನಾವು ಸರಿಯಾಗಿ ನಿರ್ವಹಿಸಿದ್ದಲ್ಲಿ ಈ ಎಲ್ಲಾ ಸಮಸ್ಯೆಗಳನ್ನ ನಾವು ನಿರ್ವಹಣೆ ಮಾಡಬಹುದು. ರೈತರಲ್ಲಿ ಒಂದು ರಿಕ್ವೆಸ್ಟ್ ಏನಂದ್ರೆ, ಈ ತರ ಏನೇ ಅವ್ರಿಗೆ ಸಮಸ್ಯೆ ಇದ್ರೆ, ಸಣ್ಣ ಗಿಡದಲ್ಲಿತ್ತು ಅಂತ ಹೇಳಿದ್ರೆ ಗರಿ ಏನಾದ್ರು ತಗೊಂಡು ಕೃಷಿ ಇಲಾಖೆ ಎಲ್ಲರೂ ಆಯ್ತು ಅಥವಾ ತೋಟಗಾರಿಕೆ ಇಲಾಖೆ ಎಲ್ಲ ಆಯ್ತು ತಗೊಂಡ್ಬಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತೋರಿಸಿ ಅದರಿಂದ ಏನು ನಿರ್ವಹಣೆ ಕ್ರಮಗಳನ್ನ ತಿಳ್ಕೊಂಡು ಇದ್ ಮಾಡಬಹುದು. ಯಾಕೆಂದ್ರೆ ಸ್ವಲ್ಪ ಜನ ರೈತರು ಇದನ್ನ ಏನೇ ಕೇಳಿದೆ ಅಂತ ಹೇಳಿದ್ರೆ, ನಮ್ಮ ಕೃಷಿ ಪರಿಕರ ಮಾರಾಟ ಮಳಿಗೆಗಳ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಅಲ್ಲಿ ಈಗ ಕೀಟದ ಪ್ರಾಬ್ಲಮ್ ಇತ್ತು ಅಂದ್ರೆ ಒಂದು ಕೀಟದ್ದು ಒಂದು ರೋಗದ್ದು ಜೊತೆಗೆ ಒಂದು ಮೈಕ್ರೋ ನ್ಯೂಟ್ರಿಯಂಟ್ ಮಿಕ್ಸ್ಚರ್ ಅಥವಾ ಒಂದು ಟಾನಿಕ್ ಅಂತ ತಗೊಂಡು ಮೂರನ್ನು ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ತಾ ಇದಾರೆ. ಇಲ್ಲಿ ಕೀಟನಾಶಕ ಮತ್ತೆ ರೋಗನಾಶಕ ಇವೆರಡನ್ನು ನಾವು ಮಿಕ್ಸ್ ಮಾಡಬೇಕಾದ್ರೆ ಯಾವ ಕೆಮಿಕಲ್ ಯಾವ ಒಂದು ಕೆಮಿಕಲ್ ಜೊತೆ ಮಿಕ್ಸ್ ಆಗತ್ತೆ, ಯಾವ ಕೆಮಿಕಲ್ ಮಿಕ್ಸ್ ಆಗಲ್ಲ, ಅದನ್ನ ನೋಡಿ ನಾವು ಔಷಧಿನ ರೆಕಮೆಂಡ್ ಮಾಡಬೇಕಾಗತ್ತೆ. ಸೊ ನೀವ್ ಹೆಂಗಿದ್ರು ದುಡ್ಡು ಕೊಟ್ಟಿನೇ ಔಷಧಿ ಖರೀದಿ ಮಾಡ್ತೀರಾ, ಕೂಲಿಗಳಿಗೂ ನೀವು ಏನು ಕೂಲಿ ವೆಚ್ಚ ಬರ್ಸೇನೆ ಅವರಿಂದ ಸ್ಪ್ರೇ ಮಾಡಿಸ್ತೀರಾ. ಸೊ ಎರಡೂ ಯಾವ್ದು ಫ್ರೀಯಾಗಿ ಮಾಡ್ತಾ ಇಲ್ಲ. ಸೊ ನೀವು ದುಡ್ಡು ಖರ್ಚು ಮಾಡಿನೇ ಸ್ಪ್ರೇ ಮಾಡ್ಬೇಕಾದ್ರೆ ಒಂದಿನ ಮುಂಚೆ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ನಿಮ್ದು ಏನು ತೋಟದಲ್ಲಿ ಸಮಸ್ಯೆ ಇದೆ ಅದನ್ನು ತೋರಿಸಿ ಅವರಿಂದ ಸಲಹೆ ಪಡೆದು ಸಿಂಪರಣೆ ಕೈಗೊಳ್ಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತೇನೆ. ಸರ್, ಇದಿಷ್ಟು ರೋಗಗಳ ಬಗ್ಗೆ ಹಾಗೂ ನಿರ್ವಹಣೆ ಬಗ್ಗೆ ಹೇಳಿದ್ರಿ. ಉಳಿದಂತ ರೈತರಿಗೆ ಸಾಮಾನ್ಯವಾಗಿ ತಾವು ಏನ್ ಹೇಳಕ್ ಇಷ್ಟಪಡ್ತೀರಾ ಉಳಿದ ರೈತರಿಗೆ? ಸಾಮಾನ್ಯವಾಗಿ ಅಡಿಕೆ ತೋಟದಲ್ಲಿ ಇವಿಷ್ಟು ಎಲ್ಲರೂ ರೈತರು ನಿರ್ವಹಿಸ್ತಾರೆ. ಇದು ಬಿಟ್ಟು ಸಾಮಾನ್ಯವಾಗಿ ಕೈಗೊಳ್ಬೇಕಾದಂತ ಸ್ವಲ್ಪ ಕ್ರಮಗಳೇನಂತ ಹೇಳಿದ್ರೆ, ಪ್ರತಿ ಎರಡು ವರ್ಷಕ್ಕೊಮ್ಮೆ ಕುರಿ ಗೊಬ್ಬರ ಅಥವಾ ಕೋಳಿ ಗೊಬ್ಬರ ಅಥವಾ ದನಿನ ಗೊಬ್ಬರ ಇದನ್ನ ಪ್ರತಿ ಮರಕ್ಕೆ ಒಂದು ಪುಟ್ಟಿ ಹಂಗೆ ನಾವು ಹಾಕ್ಬೇಕಾಗತ್ತೆ. ಯಾಕೆಂತ ಹೇಳಿದ್ರೆ ಬರೀ ರಾಸಾಯನಿಕ ಗೊಬ್ಬರ ಮೇಲೇನೆ ಬಿಟ್ರೆ ಮಣ್ಣಿನ ಆರೋಗ್ಯನೂ ಹಾಳಾಗತ್ತೆ. ಇಲ್ಲಿ ಇನ್ನೂ ಒಂದು ಹೇಳ್ತೀನಿ, ಕುರಿ ಗೊಬ್ಬರ ರೈತರು ಇತ್ತೀಚೆಗೆ ಚೀಲದ ರೂಪದಲ್ಲಿ ತರಿಸ್ಕೊಂಡು ತೋಟದಲ್ಲಿ ಸ್ಟಾಕ್ ಮಾಡಿರ್ತಾರೆ, ಅಲ್ಲಿ ನಾನು ಸಂಗ್ರಹಿಸಿರ್ತಾರೆ. ಎಷ್ಟೊಂದ್ ಕಡೆ ನೋಡಿದಾಗ 200-300 ಚೀಲ ಇರುತ್ತೆ. ಒಂದ್ ಚೀಲಕ್ಕೆ 140-150 ರೂಪಾಯಿ ಕೊಟ್ಟು ಸಹ ತಗೊಂಡ್ಬರ್ತಾ ಇದಾರೆ ಅಂತ ನಾ ಕೇಳ್ಪಟ್ಟಿದ್ದೇನೆ. ಬಟ್ ಈ ಒಂದು ಕುರಿ ಗೊಬ್ಬರದಲ್ಲಿ, ಚೀಲದಲ್ಲಿ ಬರುವಂತ ಕುರಿ ಗೊಬ್ಬರದಲ್ಲಿ ಸ್ವಲ್ಪ ಮಣ್ಣು ಮಿಶ್ರಿತ ಗೊಬ್ಬರನು ಸಹ ಇದೆ ಅಂತ ರೈತರೇ ನಮಗೆ ಎಷ್ಟೊಂದ್ ಕಡೆಯಿಂದ ಕಂಪ್ಲೇಂಟ್ ಅನ್ನು ಸಹ ಹೇಳಿರ್ತಾರೆ. ಸೊ ಈ ದೃಷ್ಟಿಯಲ್ಲಿ ಈಗ ನೀವು ದುಡ್ಡು ಕೊಟ್ಟೆ ಕುರಿ ಗೊಬ್ಬರ ತಗೊಂಬೇಕಾರೆ ಆ ಚೀಲದ ರೂಪದಲ್ಲಿ ತಗೊಳ್ಳೋ ಬದಲು ಓಪನ್ ಲೋಡ್ ಆಗಿ ಬರುತ್ತೆ, ನಿಮ್ ಕಣ್ಮುಂದೇನೆ ಲೋಡ್ ಅನ್ನ ಅನ್ಲೋಡ್ ಮಾಡ್ತಾರೆ. ಸೊ ಅಂತದನ್ನ ನೋಡ್ಬಿಟ್ಟು ತಗೊಂಬೇಕಾಗಿ ನಾನು ರೈತರಲ್ಲಿ ವಿನಂತಿ. ಕುರಿ ಗೊಬ್ಬರ ಚೀಲದಲ್ಲಿ ತುಂಬಿಕೊಂಡು ತಗೊಂಡು ಹಾಕೋರು ಎಂತ ರೈತರಿದ್ದಾರೆ ಅಂತ ಸ್ವಲ್ಪ ಅಂದ್ರೆ, ತಮ್ಮ ಅವರ ಜಮೀನಿಗೆ ಲಾರಿ ಅಥವಾ ಟ್ರ್ಯಾಕ್ಟರ್ ಹೋಗ್ಲಿಲ್ಲ ಪರಿಸ್ಥಿತಿಯಲ್ಲಿರುತ್ತೆ. ಅವರು ಗೊಬ್ಬರನ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಈ ಒಂದು ಚೀಲದ ರೂಪದಲ್ಲಿ ಗೊಬ್ಬರ ತಗೊಳ್ತಾ ಇದ್ದಾರೆ. ಚೀಲದ ರೂಪದಲ್ಲೂ ತಗೊಳ್ಳಬೇಕಾದ್ರೆ ದಯಮಾಡಿ ಒಂದ್ಸಲ ಚೆಕ್ ಮಾಡಿ ಅಥವಾ ನೀವೇ ಮುಂದೆ ನುತ್ಕೊಂಡು ಚೀಲದಲ್ಲಿ ತುಂಬಿಸ್ಕೊಂಡು ತಗೊಂಬಂದು ಉಪಯೋಗ ಮಾಡಿ ಅಂತ ನಾ ಒಂದ್ ಹೇಳ್ತೀನಿ. ಎರಡನೇದು ಕೋಳಿ ಗೊಬ್ಬರ ಉಪಯೋಗಿಸುವಂತ ರೈತರು, ಕೋಳಿ ಗೊಬ್ಬರದಲ್ಲಿ ಯೂರಿಕ್ ಆಸಿಡ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಹೀಟ್ ಜಾಸ್ತಿ ಎಲ್ಲ ರೈತರಿಗೂ ಗೊತ್ತಿದೆ. ಈ ಒಂದು ಕೋಳಿ ಗೊಬ್ಬರಕ್ಕೆ ಏನು ಒಂದು ಟನ್ ಕೋಳಿ ಗೊಬ್ಬರ ಇದ್ರೆ ಅದಕ್ಕೆ 100 kg ಅಷ್ಟು ರಂಜಕ ಏನಿದೆ ಇದನ್ನ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಒಂದು 20-30 ದಿನದವರೆಗೂ ಬಿಟ್ಟು ಈ ಒಂದು ರಂಜಕ ಏನ್ ಮಾಡುತ್ತೆ, ಯೂರಿಕ್ ಆಸಿಡ್ ಅಂತ ಏನು ಕೋಳಿ ಗೊಬ್ಬರದಲ್ಲಿ ಇರುತ್ತೆ ಅದನ್ನ ಅಷ್ಟು ಹೀರ್ಕೊಳ್ಳೋದು. ತದ ನಂತರ ನಾವು ಒಂದ್ ಮರಕ್ಕೆ 1/4 ಪುಟ್ಟಿ ಅಥವಾ 1 ಪುಟ್ಟಿ ಹಾಕಿದ್ರೆ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಇದು ಬಿಟ್ಟು ಹಸಿರೆಲೆ ಗೊಬ್ಬರ ಇಲಾಖೆಯಲ್ಲೂ ಸಿಗತ್ತೆ, ಹೊರಗಡೆಯಲ್ಲೂ ಸಿಗತ್ತೆ. ಡಯಂಚ ಅಂತ ರೈತರು ಕೇಳಿರ್ತಾರೆ. ಇತ್ತೀಚೆಗೆ ರೈತರಿಗೆ ಹಸಿರೆಲೆ ಗೊಬ್ಬರದ ಬಗ್ಗೆ ಹೆಚ್ಚಿನ ಮಾಹಿತಿನೂ ಇದೆ. ಡಯಂಚ ಸಿಗತ್ತೆ, ಇಲ್ಲ ಅಂತ ಹೇಳಿದ್ರೆ ಅಲಸಂದೆ ಇರತ್ತೆ, ಇಲ್ಲ ಅಂತ ಹೇಳಿದ್ರೆ ಉರುಳಿ, ಇವ್ಯಾವಾರು ಆಯ್ತು. ಈಗ ಕಳೆ ಬರುವ ಹೆಂಗಿದ್ರು ನಮ್ಮಲ್ಲಿ ನೀರಾವರಿ ಇರೋದ್ರಿಂದ ನೀರು ಹಾಯಿಸಿದ ತಕ್ಷಣ ಕಳೆ ಎದ್ದೇಳತ್ತೆ. ಈ ಒಂದು ಹಸಿರೆಲೆ ಗೊಬ್ಬರನು ನಾವು ಬಳಕೆ ಮಾಡೋದ್ರಿಂದ ಕಳೆ ಜಾಗದಲ್ಲಿ ಒಳ್ಳೆ ಒಂದು ಗೊಬ್ಬರದ ಗಿಡ ನಾವು ಬೆಳೆಸಿ 60 ದಿನದೊಳಗೆ ಇದನ್ನ ಮತ್ತೆ ನಾವು ವಾಪಸ್ಸು ಮಣ್ಣಿಗೆ ಮಲ್ಚ್ ಮಾಡೋದ್ರಿಂದ ಅಥವಾ ಮಿಶ್ರಣ ಮಾಡೋದ್ರಿಂದ ಮಣ್ಣಿನ ಆರೋಗ್ಯನ ಸಹ ವೃದ್ಧಿಸ್ಕೊಂಡು ಒಳ್ಳೆ ಪೋಷಕಾಂಶನು ಸಹ ಬೇರುಗಳಿಗೆ ಅಥವಾ ಬೆಳೆಯುವಂತ ಬೆಳೆಗೆ ಸಿಗತ್ತೆ ಅಂತ ಹೇಳ್ತೀನಿ. ಅಂಡ್ ಇನ್ನೊಂದು ಮುಖ್ಯವಾದಂತಹ ವಿಷಯ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಮ್ಮಲ್ಲಿ ನೀರಾವರಿ ಪ್ರದೇಶ ಜಾಸ್ತಿ ಇರೋದ್ರಿಂದ ಶೀತದ ಅಂಶ ತೋಟದಲ್ಲಿ ಜಾಸ್ತಿ ಇರುತ್ತೆ. ಎಷ್ಟು ಶೀತದ ಅಂಶ ಇರುತ್ತೆ ಅಷ್ಟು ನಮಗೆ ಇಳುವರಿ ಮೇಲೆ ಹೊಡೆತ ಬೀಳತ್ತೆ. ಎಷ್ಟೊಂದು ಜನ ರೈತರು ಹೇಳ್ತಿರ್ಬೋದು ಗುಳ್ಳು ಉದುರುತ್ತ ಇದೆ, ಎಷ್ಟು ಶೀತ ಇದ್ದಷ್ಟು ಗುಳ್ಳು ಉದುರತ್ತೆ. ದಯಮಾಡಿ ವಾಟ ಇರುವಂತ ಪ್ರದೇಶದಲ್ಲಿ ಟ್ರೆಂಚಿಂಗ್ ಅಥವಾ ಡ್ರೈನೇಜ್ ಮಾಡಿಬಿಟ್ಟು ನೀರನ್ನ ಬಸಿಯಕ್ಕೆ ಅವಕಾಶ ಮಾಡಿಕೊಡಿ. ಇದು ಮುಖ್ಯವಾಗಿ ಸ್ವಲ್ಪ ಕಡಿಮೆ ರೈತರು ಮಾಡ್ಕೊಳ್ತಾ ಇರೋದು, ತಿಳಿದಿರೋರು ಮಾಡ್ತಾ ಇದ್ದಾರೆ. ನಮಗೆ ಮೇಲ್ಗಡೆ ಮಣ್ಣು ನೋಡಿದಾಗ ಒಣಗಂಗೆ ಕಾಣತ್ತೆ, ಬಟ್ 2 ಅಡಿ ಕೆಳಗಡೆ ನೋಡಿದ್ರೆ ಬಗ್ದಾಗ ನಮಗೆ ಶೀತ ನಮ್ಮ